ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳ ಸಂರಕ್ಷಣೆ ಮತ್ತು ಸಮಗ್ರ ಕೃಷಿ ಕುರಿತು ಕುಮಟಾದ ನಾಗರಾಜ್ ಮೋಹನ್ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ನಾಗರಾಜ್ ಮೋಹನ್ ನಾಯ್ಕ್ ಅವರಿದ್ದಾರೆ. ಇವರು ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದ ಕಡಲೆ ಮನೆ ಕುಟುಂಬದವರು. ಈಗ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರು 120 ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು 120 ತಳಿಗಳನ್ನು ಈ ರೈತರಿಗೆ ಕೊಟ್ಟು ಅದನ್ನು ತಮ್ಮ ಗದ್ದೆಯಲ್ಲಿ ಬೆಳೆಸಬೇಕು, ಅದರ ತಳಿ ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು, ಯಾಕಂದ್ರೆ ಅದು ತನ್ನದೇ ಅಂತ ಮಹತ್ವಗಳನ್ನು ಹೊಂದಿದೆ ಅನ್ನುವಂಥ ನಿಟ್ಟಿನೊಳಗೆ ನಾಗರಾಜ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮತ್ತು ಅದರ ಜೊತೆಗೆ ಸಮಗ್ರ ಕೃಷಿ ಮಾಡ್ತಾ ಇರುವಂತಹ ಯುವ ರೈತ, ಈಗ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ನಾಗರಾಜ್. ನಮಸ್ತೆ ಸರ್. 120 ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕು, ಅವುಗಳ ಗುಣಮಟ್ಟವನ್ನು ಮುಂದಿನ ಪೀಳಿಗೆಯೂ ಕೂಡ ಕಾಪಾಡಿಕೊಂಡು ಹೋಗಬೇಕು, ಅಂತ ಅಕ್ಕಿಗಳು ಮುಂದೆ ಸಿಗಬೇಕು ಅನ್ನುವಂಥದ್ದು ಗುರಿ ಇದೆ. ಅಂದರೆ ಎಲ್ಲರೂ ಭಾಳ ಜನ ಅದನ್ನು ಇಷ್ಟಪಡ್ತಾರೆ. ಆದರೆ ನೀವು ಅದನ್ನು ನಮ್ಮ ಹೊಲದಲ್ಲಿ ಬೆಳೆಸಿ ನಾನು ಅದನ್ನು ಅಭಿವೃದ್ಧಿಪಡಿಸ್ತೀನಿ, ಮತ್ತು ಮುಂದೆ ಬೇರೆ ಬೇರೆ ರೈತರಿಗೆ ಬೇಕಾದರೂ ಕೂಡ ಕೊಡಬಹುದು, ಅಥವಾ ಯೂನಿವರ್ಸಿಟಿ ಬೇಕಾದರೂ ಮತ್ತೆ ಅವ್ರಿಗೂ ಕೂಡ ಕೊಡಬಹುದು ಅನ್ನುವಂಥ ನಿಟ್ಟಿನೊಳಗೆ ಈ ಗುರಿ, ಈ ಒಂದು ಆಸೆ ಯಾಕೆ ಬಂತು ನಿಮಗೆ? ಮೂಲತಃ ನಾನು ಸರ್ ರೈತ ಕುಟುಂಬದಲ್ಲೇ ಜನಿಸಿದವನು. ನನ್ನ ಅಜ್ಜ ಕೃಷಿಕ, ನನ್ನ ತಂದೆಯವರು ಕೂಡ ಕೃಷಿಕರಾಗಿದ್ದರು. ನಾನು ಕೂಡ ಉದ್ಯೋಗದ ನಿಮಿತ್ತ ಬೇರೆ ಬೇರೆ ಎನ್ ಜಿ ಒದೊಟ್ಟಿಗೆ ಕೆಲಸ ಮಾಡಿ, ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಸಿಂಡಾರ್ ಸಿಟಿ, ಕುಮಟಾ ಇವರ ಟ್ರೈನಿಂಗು, ಹಾಗೆ ಮೂಲತಃ ನಾನು ಕನ್ನಡ ಶಾಲೆ ಹೋಗುವಾಗಲೂ ಕೂಡ ನನ್ನ ಅಜ್ಜನೊಟ್ಟಿಗೆ ನಾನು ಕೃಷಿಯಲ್ಲಿ ತೊಡಗಿಕೊಳ್ತಿದ್ದೆ. ಕನ್ನಡ ಶಾಲೆ ಹೋಗುವಾಗ ಶನಿವಾರ ರವಿವಾರ ಬಂತು ಅಂತಂದ್ರೆ ನಾನು ಅಜ್ಜನೊಟ್ಟಿಗೆ ಬುಟ್ಟಿ ಕುಟಾರಿ ತಗೊಂಡು ಅಜ್ಜ ಮಣ್ಣು ತುಂಬ್ತಾ ಇದ್ರು, ನಾನು ತಲೆ ಮೇಲೆ ಹೊತ್ಕೊಂಡು ಮಣ್ಣು ಸಾಕ್ಸುವಂಥ ಕೆಲಸ ಕನ್ನಡ ಶಾಲೆಗೆ ಹೋಗೋಗಲೇ ಮಾಡ್ತಿದ್ದೆ. ಹಾಗಾಗಿ ನಾನು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಕೂಡ ತುಂಬ ತುಡಿತ ನನ್ನಲ್ಲಿತ್ತು. ಹಲವಾರು ಸರ್ಕಾರಿ ನೌಕರಿಗೆ ಅರ್ಜಿ ಹಾಕಿ ಟ್ರೈನಿಂಗ್ ಆಗಿ ಇಂಟರ್ವ್ಯೂ ಆಗಿ ಎಲ್ಲ ಆದರೂ ಕೂಡ ಕೆಲವೊಂದು ಹಣ ಕೊಡುವಲ್ಲಿ ಅಥವಾ ಸೆಲೆಕ್ಷನ್ ಆಗುವ ಟೈಮಲ್ಲಿ ನಾ ಎಡುತ್ತಿದ್ದೆ. ಯಾಕಂತಂದರೆ ನನ್ನಲ್ಲಿ ಎಲ್ಲ ಗುಣಗಳಿತ್ತು, ಎಲ್ಲ ಅರ್ಹತೆ ಇತ್ತು, ಆದರೆ ಆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಸರ್ಕಾರಿ ನೌಕರಿಯಿಂದ ವಂಚಿತ ಆಗಿ ಕೃಷಿ ಕ್ಷೇತ್ರದಲ್ಲೇ ನಾನು ನನ್ನನ್ನು ಗುರುತಿಸಿಕೊಂಡು ನನ್ನಲ್ಲಿರುವಂಥ ಕಲೆಯನ್ನು ಹೊರಗಾಕ್ಬೇಕಂತ ನನ್ನ ತುಡಿತ ಇತ್ತು. ಆ ನಿಟ್ಟಿನಲ್ಲಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರ, ಸಿಂಡಾರ್ ಸಿಟಿ ಅವರ ಹಲವಾರು ಟ್ರೈನಿಂಗ್ಗಳಲ್ಲಿ ನಾನು ಭಾಗವಹಿಸಿ ಈ ದಿನದಲ್ಲಿ ಜೇನು ಕೃಷಿ, ಹೈನುಗಾರಿಕೆ ಅಂತ ಹೇಳಿದಾಗ ಹೈನುಗಾರಿಕೆಯಲ್ಲಿ ಕಾಗಲದಲ್ಲಿ ಒಂದು ಹಾಲು ಡೈರಿ ಮಾಡಲೇಬೇಕು ಅಂತೇಳಿ ಉದ್ದೇಶದಿಂದ 2016-17 ನಾನು ಒಂದು ರೈತರನ್ನು ಹುಟ್ಟಾಕಿ ಕೂಡಿಕೊಂಡು ಕಾಗಲ್ ಹಾಲು ಡೈರಿಯ ಅಧ್ಯಕ್ಷನಾಗಿ ಕೂಡ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಕಳೆದೊಂದು 6-7 ವರ್ಷದಿಂದ. ಹಾಗಾಗಿ ಈ ವರ್ಷ ಕೃಷಿ ವಿಶ್ವವಿದ್ಯಾಲಯದ ಭತ್ತ ಸಂಬಂಧಪಟ್ಟ ಸಹಾಯಕ ವಿಜ್ಞಾನಿಯಾಗಿರುವಂಥ ಡಾಕ್ಟರ್ ಸತೀಶ್ ಗುನ್ಗಾ ಸರ್ ಹಾಗೂ ಸುರೇಂದ್ರ ಸರ್ ಅವರ ಸಹಕಾರದಿಂದ ನನಗೆ ಭತ್ತದ ಸುಮಾರು ಒಂದು ಬಿಳಿ ಕಗ್ಗ, ಕರಿ ಕಗ್ಗ, ಹಾಗೆ ಕೆಂಪು ಭತ್ತ, ಬಿಳಿ ಭತ್ತ, ಆಳ ನೀರಿನಲ್ಲಿ ಬೆಳೆಯುವಂಥ ಭತ್ತ, ಹಾಗೆ ಸ್ವಲ್ಪ ನೀರಲ್ಲಿ ಬೆಳೆಯುವಂಥ ಭತ್ತ, ಬೇರೆ ಬೇರೆ ತಳಿಯ ಉಪ್ಪು ನೀರಲ್ಲಿ ಬೆಳೆಯುವಂಥ ಭತ್ತ ಎಲ್ಲ ಬೀಜಗಳ ಶೇಖರಣೆಯನ್ನು ನನಗೆ ಬೇರೆ ಬೇರೆ ವಿಶ್ವವಿದ್ಯಾಲಯದಿಂದ ಕಲೆಕ್ಟ್ ಮಾಡಿ ನನಗೆ ನೀಡಿದ್ರು. ಹಾಗಾಗಿ ಅದು ಸಸಿ ಮಡಿಗಳನ್ನು ತಯಾರಿಕೆ ಮಾಡಲಿಕ್ಕಾಗಲಿ ಆ ಟೈಮಲ್ಲಿ ಸ್ವತಃ ಸಹಾಯಕ ವಿಜ್ಞಾನಿಯಾಗಿರುವಂಥ ಸತೀಶ್ ಕುನ್ಕಾ ಸರ್ ಸ್ವತಃ ನನ್ನ ಮನೆಗೆ ಬಂದುಬಿಟ್ಟು ಅದಕ್ಕೆ ಬೇರೆ ಬೇರೆ ತಳಿಗಳ ಬೀಜಗಳನ್ನು ನೀಡಿ ಆ ಮೂಲಕ ಟ್ರೇ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡು ಬೇರೆ ಬೇರೆ 120 ಟ್ರೇನಲ್ಲಿ 120 ಬಗೆಯ ಭತ್ತದ ಬೀಜಗಳನ್ನು ಹಾಕಿ ಈಗಾಗಲೇ ಮೊಳಕೆ ಬಂದಿದೆ ಸರ್. ನೀವು ಈಗಾಗಲೇ ನೋಡಿದ್ದೀರಿ. ಇನ್ನೊಂದು ವಾರದಲ್ಲಿ ಅದನ್ನು ನಾಟಿ ಮಾಡ್ತಾ ಇದ್ವಿ. ಕರಾವಳಿ ಭಾಗದಲ್ಲಿ ಇವಾಗ ತುಂಬ ಮಳೆ ಇರೋದ್ರಿಂದ ಸ್ವಲ್ಪ ನಾಟಿ ಮಾಡಲಿಕ್ಕೂ ಕಷ್ಟ. ಫ್ಲಡ್ ಬೇರೆ ಬಂದಿದೆ. ಇನ್ನೊಂದು ವಾರದಲ್ಲಿ ಆ ಫ್ಲಡ್ ಕಡಿಮೆ ಆಗ್ತದೆ. ಅದಾದಮೇಲೆ ನಾವು ಅದನ್ನು ನಾಟಿ ಮಾಡಿರಿದ್ದೀವಿ. ಅದೇನೇ ಇರಲಿ, ಮುಂದೆ ಈ ಥರ ನಾವು ಮಾಡಿಕೊಂಡಿದ್ದಾಗ ಇದು ಯಾವುದೊಂದು ಪ್ರಚಾರಕ್ಕಾಗಲಿ ಯಾವುದೊಂದು ಮಾಧ್ಯಮದ ಮುಖಾಂತರ ಇದೇ ಫಸ್ಟ್ ಟೈಮ್ ಆಕಾಶವಾಣಿಯವರು ಬಂದಿರೋದು. ನಾನು ಯಾವುದು ಪ್ರಚಾರದ ಹಿಂದೆ ಬಿದ್ದವನಲ್ಲ. ನನ್ನನ್ನು ಹುಡಿಕೊಂಡು ನೀವು ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಸಿಂಡಿ ಆರ್ ಸಿಟಿ ಅವರು ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗೆ ನಾನು ಮನೆಯಲ್ಲಿ ಜೇನು ಕೃಷಿನ ಕೂಡ ಮಾಡ್ತಾ ಇದ್ದೀನಿ, ಹೈನುಗಾರಿಕೆ ಮಾಡ್ತಾ ಇದ್ದೀನಿ, ಅಜೋಲ ಮಾಡಿದ್ದೀವಿ, ಮತ್ತು ಬೇರೆ ಬೇರೆ ಭಟ್ಕಳ ಮಲ್ಲಿಗೆ. ಹಾಗೆ 2016 ನಾನು ಈ ಕ್ಷೇತ್ರದಲ್ಲಿ ಮಾಡಿರೋ ಸಮಗ್ರ ಕೃಷಿಯನ್ನು ನೋಡಿಕೊಂಡು ನನಗೆ ತಾಲೂಕಾ ಯುವ ಶ್ರೇಷ್ಠ ಕೃಷಿಕ ಹಾಗೂ ಸಮಗ್ರ ಕೃಷಿಕ ಅನ್ನುವಂಥ 2 ಪ್ರಶಸ್ತಿಗಳು ಕೂಡ ನನ್ನ ಪಾಲಿಗೆ ಬಂದಿತ್ತು. ಯಾವುದೇ ಒಂದು ಪ್ರಶಸ್ತಿ ಹಿಂದೆ ಹೋದವನಲ್ಲ ನಾನು. ನನಗೆ ಬೇಕು, ನನ್ನ ಅಜ್ಜ ಕೃಷಿಕರಾಗಿದ್ದರು, ತಂದೆಯವರು ಕೃಷಿಕರಾಗಿದ್ದರು, ನಾವು ಸಾವಯವದಲ್ಲೇ ನಾವು ಕೃಷಿ ಮಾಡ್ತೀವಿ. ಇವತ್ತಿಗೂ ಒಂದು ಮುಷ್ಟಿ ರಾಸಾಯನಿಕ ಗೊಬ್ಬರವನ್ನು ನಮ್ಮ ಭೂಮಿಗೆ ಹಾಕದೆ ನಾವು ಕೃಷಿ ಮಾಡ್ತಾ ಇದ್ದು. ಇವಾಗ ನಾವು ಬೆಳೆದಂಥ ಅಕ್ಕಿಯನ್ನು ನಾವೇ ಊಟ ಮಾಡ್ತಾ ಇದ್ವಿ. ನನ್ನ ಅಜ್ಜನಿಗೆ ಈಗ 109 ವರ್ಷದಲ್ಲಿ ಆರಾಮಾಗಿದ್ದಾರೆ ಅವರು. ಏನಿರಲಿ, ಮುಂದಿನ ದಿನದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕಂತ ಕನಸಿದೆ ನನಗೆ. ಈ ಭತ್ತ ಈ ರೀತಿ 120 ತಳಿಯನ್ನು ನಿಮ್ಮ ಗದ್ದೆಯಲ್ಲಿ ಬೆಳೆಯೋದ್ರಿಂದ ಏನು ಅನುಕೂಲ ಸರ್? ನನ್ನ ಉದ್ದೇಶ ಏನಂತಂದ್ರೆ, ಆ ಭತ್ತದ ತಳಿಗಳು ವರ್ಷದಿಂದ ವರ್ಷಕ್ಕೆ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು, ರೈತರ ಮನೆಯಲ್ಲಿ ಬೆಳೆಸಿ ಉಳಿಸ್ಕೊಂಡ್ರೆ ಮಾತ್ರ ಅದರ ಪೀಳಿಗೆಯನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ. ಯಾರು ಬೆಳೆಯಿಲ್ಲ ಅಂತಂದ್ರೆ ಅದು ಮೊಳಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ನನ್ನ ಉದ್ದೇಶ, ನನ್ನ ಮನೇಲಿ 120 ಬಗೆಯ ಬೀಜಗಳನ್ನು ಇಟ್ಕೊಂಡು ಅದನ್ನ ಈ ಕೆಲವರಿಗೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಹಾಬಿ ಇರ್ತದೆ. ನನಗೆ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ವಸ್ತುಗಳನ್ನ, ಈ ಭತ್ತ ತಳಿಗಳನ್ನ ಸಂಗ್ರಹಣೆ ಮಾಡ್ಕೊಳ್ಬೇಕಂತ ನನ್ ಕನ್ಸು. ಅದಕ್ಕೋಸ್ಕರ ನನ್ನ ಮನೇಲಿ ಮಾಡ್ಕೊಳ್ಬೇಕಂತ ಮನಸ್ಸಿತ್ತು. ಅದಕ್ಕೆ ನಮ್ಮ ವಿಜ್ಞಾನಿಗಳಾದಂತಹ ಸತೀಶ್ ಕುನ್ಗಾ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ಕೂಡ ಹಿಂದೆಲ್ಲ ಮಾಡ್ತೀವಿ ಉಪ್ಪು ನೀರಿನಲ್ಲಿ. ಲಾಸ್ಟ್ ಟೈಮ್ ಉಪ್ಪು ನೀರಲ್ಲಿ ಬೆಳೆಯುವಂತಹ ಬೇಸಿಗೆಯಲ್ಲಿ 25-30 ವೆರೈಟಿ ಶೇಂಗಾ ತಳಿಗಳನ್ನು ಕೂಡ ನನ್ನ ಭೂಮಿಯಲ್ಲಿ ಹಾಕಿದ್ರು. ಆ ಟೈಮಲ್ಲಿ ಅವ್ರಿಗೆ ಹೇಳಿದ್ದೆ, ನಾನು ಭತ್ತನ ಕೂಡ ಈ ತರ ಮಾಡ್ಬೇಕಂತ ನನಗೆ ಮನಸ್ಸಿದೆ. ಅದಕ್ಕೋಸ್ಕರ ಸರ್ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ಈ ವರ್ಷ ನನ್ನ ಮನೇಲಿ ಮಾಡಿಸಿದ್ರು ಸರ್. ಅವು ಬೆಳೆದು ನಂತರ ಮಾರಾಟ ಮಾಡೋದು ಹಂಗೇನಾದ್ರು? ಮಾರಾಟ ಅಂತೇನೆ ಅಷ್ಟು ದೊಡ್ಡ ಪ್ರಮಾಣದ, ಈಗೇನಾಗಿದೆ ಅಂತ 5 ಹಿಂದೆ ನನಗೊಂದು ಮೌದಾಮಣಿ ಗುಜರಾತದ ಒಂದು ತಳಿಯನ್ನ ಪರಿಚಯ ಮಾಡಿದ್ರು. ಈ ವರ್ಷ 5 ಭಾಗದಲ್ಲಿ ಅಂದ್ರೆ ಸುತ್ತಮುತ್ತಲು ರೈತರು ಜಯನೇ ಮಾಡ್ತಾ ಇದ್ರು. ಅದೊಂದು ಬೆಳೆನ ಕನಿಷ್ಠ ಒಂದು 10 1001 ಜಯ ಮಾಡ್ತಾ ಇದ್ರು. ನನ್ನ ಭೂಮಿಯಲ್ಲಿ ಬೆಳೆದಂತ ತೆನೆ, ಆ ತೆನೆಯಲ್ಲಿ 500-600 ಕಾಳು ಕಟ್ತಾ ಇತ್ತು. ಅದು ಕೇವಲ 2 ಬೀಜವನ್ನು ತಂದ್ಕೊಂಡು ನನ್ನ ಜಾಗದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅದು ನಾನು ಟೋಟಲಿ 1 10 ಗುಂಟೆಲಿ ನಾನು ಕಳೆದ ವರ್ಷ ಹಾಕಿದೆ. ಅದ್ರಲ್ಲಿ ಬಂದಂತ ತೆನೆ, ಆ ಹುಲ್ಲು ಬಂದಂತ ಹೈಟು, ಅದರ ಇಳುವರಿ ನೋಡ್ಕೋಬಿಟ್ಟು ಸುತ್ತಮುತ್ತಲ ಇರುವಂತ ಒಳ್ಳೆ ರೈತರು ಕೃಷಿಕರಾಗಿರುವಂತ ಶಿವತ ಶಾಂತರಾಜ್ ಜೈನ ಇರ್ಬೋದು, ಈಶ್ವರ್ ನಾಯ್ಕ್ ಇರ್ಬೋದು, ಗಣೇಶ್ ನಾಯ್ಕ್ ಇರ್ಬೋದು, ಎಲ್ಲರೂ ಕೂಡ ಅದನ್ನ ನೆಚ್ಕೊಂಡು ಈ ವರ್ಷ 5 ಜಾಗದಲ್ಲಿ ಅದು ಎಕ್ಸ್ಪೆರಿಮೆಂಟ್ ಆಗಿದೆ. ಅದೊಂದು ತುಂಬಾ ಖುಷಿ ಇದೆ. ಅದೇ ತರ ಈ 120 ಬಗೆಯ ಧಾನ್ಯದಲ್ಲಿ ಯಾವ್ದು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಂಡು ಮುಂದಿನಿಂದಲ್ಲಿ ರೈತರನ್ನು ಹುಡುಕೊಂಡು ನಮ್ಮ ಉಪ್ಪು ನೀರಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚು ಇಳುವರಿ ಬರುವಂತದ್ದು ಮತ್ತು ಚೆನ್ನಾಗಿ ಬರುವಂತ ಯಾವ ಭತ್ತ ಅಂತದ್ದು ಕೃಷಿ ಸಂಶೋಧನಾ ಕೇಂದ್ರ ಅವರು ಕೂಡ ಗೊತ್ತಾಗಿ ನಮ್ಮ ಭಾಗದಲ್ಲಿ ಒಂದು ಒಳ್ಳೊಳ್ಳೆ ಹೆಚ್ಚಿನ ಇಳುವರಿ ಭತ್ತ ಬರುವಂತದ್ ನಿಟ್ಟಿನಲ್ಲಿ ಸಪೋರ್ಟ್ ಆಗಲಿ ಹೇಳೋದೇ ನನ್ನ ಉದ್ದೇಶ ಸರ್. ಹಾಗಾಗಿ ಈಗೊಂದು ರೀತಿಯಿಂದ ರೈತರಿಗೆ ಅನುಕೂಲ ಮಾಡಿಕೊಟ್ಟಂಗೂ ಆಗುತ್ತೆ. ಯಾವ ತಳಿ ಚೆನ್ನಾಗಿದೆ ಏನು ಅಂತ, ಮತ್ತೆ ಕೆಲವೊಂದಿಷ್ಟು ತಳಿಗಳಲ್ಲಿ ಇಳುವರಿ ಜಾಸ್ತಿ ಇರಲ್ಲ, ಆದರೆ ಅದರಲ್ಲಿ ಇರುವಂತಹ ಔಷಧೀಯ ಗುಣಗಳು ಜಾಸ್ತಿ ಇರ್ತವೆ. ಇಂಥ ಅಕ್ಕಿಯನ್ನ ಇಂಥವ್ರಿಗೆ ಕೊಡಬಹುದು, ಬೇರೆ ಬೇರೆ ಗುಣಮಟ್ಟದ ತಳಿಗಳು ಇದ್ದೇ ಇರ್ತಾವ ಅಲ್ವಾ? ಅದೇ, ಅದಕ್ಕೋಸ್ಕರ ನಾನು ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ರೋಗ ನಿರೋಧಕ ಶಕ್ತಿಗಳನ್ನು ತಡ್ಕೊಂಡು ಹೆಚ್ಚಿನ ಇಳುವರಿ ಬರುವಂತಹ ಬೀಜಗಳು ನಮ್ಮ ಈ ಒಂದು ಯೂನಿವರ್ಸಿಟಿಯಿಂದ ಆಯ್ಕೆಯಾಗಿ ನಮ್ಮ ಭಾಗದಲ್ಲಿ ಕೆಲವೇ ಕೆಲವು ಭತ್ತ ತಳಿಗಳು ಮಾತ್ರ ಇದೆ. ಈ ನಾನು ಹಾಕಿರುವಂತಹ ಭತ್ತದ ತಳಿಗಳಲ್ಲೂ ಕೂಡ ಕೆಲವೊಂದು ಆಯ್ಕೆಯಾಗಿ ಮುಂದಿನಿಂದಲೂ ಹೆಚ್ಚಿನ ಇಳುವರಿ ಬರುವ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳೋದೇ ನನ್ನ ಉದ್ದೇಶ ಸರ್. ಮತ್ತೆ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಅಂದ್ರೆ ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ತೋಟಗಾರಿಕೆ ಮಾಡ್ತಾ ಇದ್ದೀರಿ, ಗೋಬರ ಅನಿಲ ಯಂತ್ರವನ್ನ ಸ್ಥಾಪನೆ ಮಾಡಿಕೊಂಡಿದ್ರಿ, ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಇವೆಲ್ಲವೂ ಕೂಡ ನಿಮ್ಮ ಕೃಷಿ ಬದುಕಿಗೆ ಹೇಗೆ ಪೂರಕ ಇವೆ? ಸರಿ, ಈಗ ಹೈನುಗಾರಿಕೆ ಕೃಷಿ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಒಂದಕ್ಕೊಂದು ಪೂರಕವಾಗಿದ್ದ ಹಾಗೆ, ನಾನು ಎರೆಹುಳ ಗೊಬ್ಬರ ಘಟಕ ಕೂಡ ನನ್ನ ಮನೇಲಿ ಇದೆ. ಎರೆಹುಳ ಕೂಡ ನಮ್ಮ ಊರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು, ಒಂದು 10-12 ವರ್ಷದ ಹಿಂದೆನೆ ಸ್ಟಾರ್ಟ್ ಮಾಡಿದೆ. ಆವಾಗ ಎರೆಹುಳ ಗೊಬ್ಬರ ನಾನು ಮಾಡಿ ಅಂತ ಹೇಳಿದಾಗ ರೈತರು ಅದನ್ನು ಒಪ್ಕೊಳ್ಳಿಲ್ಲಾಗಿತ್ತು, ಇಲ್ಲ ನಮ್ದು ಗೊಬ್ಬರ ಗುಂಡಿಯಲ್ಲಿರೋ ಗೊಬ್ಬರನೇ ಶ್ರೇಷ್ಠ ಅಂತ ಹೇಳ್ತಿದ್ರು. ಇವಾಗ ಯಾರಿಗೆ ನಾನು ಮಾಡಿ ಅಂತ ಹೇಳಿದ್ನೋ ಅವರೆಲ್ಲರ ಮನೇಲಿ ಕೂಡ ಎರೆಹುಳ ತೊಟ್ಟಿದೆ. ಈಗ ನಾನು ಮಾಡ್ತಾ ಇದ್ದೀನಿ, ಸುತ್ತಮುತ್ತಲ ಜನನು ಕೂಡ ನಮ್ಮ ಮನೆಗೆ ಬಂದು ಕೇಳ್ತೇವೆ ನಂಗೆ ಒಂದು ಸ್ವಲ್ಪ ಎರೆಹುಳ ಗೊಬ್ಬರ ಕೊಡಿ ಅಂತೇಳಿ. ನಾನು ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ, ನೀವು ಮನೇಲಿ ಒಂದು ತೊಟ್ಟಿ ಮಾಡ್ಕೊಂಡು ನೀವು ಗೊಬ್ಬರ ಮಾಡ್ಕೊಳ್ಳಿ ಅಂತ. ಈಗ ಎಲ್ಲರ ಮನೇಲಿ ಕೂಡ ಸಾಧನ ಆಲ್ಮೋಸ್ಟ್ ಎರೆಹುಳ ಗೊಬ್ಬರ ಅಂದ್ರೆ ಏನು, ಅದರ ಮಹತ್ವ ಏನಂತ ಗೊತ್ತಾಗಿದೆ. ಹೈನುಗಾರಿಕೆ ಮಾಡ್ತಾ ಇದ್ದೀನಿ, ದಿನಾಲೂ ನಾನು ಒಂದು 15-20 ಲೀಟರ್ ಹಾಲಕ್ಕೆ ನಾನೇ ಹಿಂಡ್ತಾ ಇದ್ದೀನಿ. ಅದೊಂದು ನನಗೆ ತುಂಬ ಖುಷಿ ಇದೆ. ಜೇನು ಪೆಟ್ಟಿಗೆ ಜೇನು ಕುಟುಂಬನೂ ಕೂಡ ಹತ್ತಿದೆ. ಮುಂದಿನ ವರ್ಷ ಈಗ ನಾನು 100 ಪೆಟ್ಟಿಗೆಯನ್ನ ಮಾಡ್ಬೇಕಂತ ನನಗೆ ಕನಸಿದೆ. ಈಗಾಗಲೇ ನಾನು ಕೋಕಮ್ ಬಟರ್ ಎನ್ನುವಂತ ಒಂದು ಪ್ರಾಡಕ್ಟ್ ಇದೆ, ಆ ಒಂದು ಇದ್ರಲ್ಲಿ ಕೂಡ ಕೃಷಿ ಕ್ಷೇತ್ರ ಪೂರಕವಾಗಿ ಅದು ನಮ್ಮ ಮನೇಲಿ ಮಾಡ್ತಾ ಇದ್ದೀನಿ ನಾನು. ಕೋಕಮ್ ಬಟರ್ ಅದು ದೇಶಪಾಂಡೆ ಫೌಂಡೇಶನ್ ಇಂದ ನನಗೆ ಅದು ಹಿಮಾಲಯದೊಟ್ಟಿಗೆ ಕನೆಕ್ಟ್ ಆಗಲಿಕ್ಕೆ ಈಗಾಗಲೇ ಅವಕಾಶ ಮಾಡ್ತಾ ಇದ್ದಾರೆ. ಇದು ಈಗ ಸ್ಟೆಪ್ ಡಾಕ್ಯುಮೆಂಟೇಶನ್ ಅಲ್ಲಿ ನಡೀತಾ ಇದೆ. ಮುಂದಿನದಲ್ಲಿ ನಾನು ಒಂದು ಕೋಕಮ್ ಬಟರ್ ಕೂಡ ಮಾಡ್ಬೇಕಂತ ಯೋಚನೆಯಲ್ಲಿ ಇದ್ದೇನೆ. ಇಷ್ಟೆಲ್ಲ ಚಿಂತನೆ ಬರಬೇಕಾಗಿತ್ತು ಅಂತೇಳಿದ್ರೆ, ಕುಮಟಾದಲ್ಲಿರುವಂತಹ ತರಬೇತಿ ಕೇಂದ್ರ ಇದೆಯಲ್ಲ ಸಿಂಡಾರ್ ಸಿಟಿ, ಅದರಲ್ಲಿ ನೀವು 5 ಕೆಲಸ ಮಾಡಿದ್ರಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 5 ಕೆಲಸ ಮಾಡಿದ್ರಿ. ಅದು ನಿಮಗೆ ಈ ರೀತಿ ವಿಚಾರ ಬರಲಿಕ್ಕೆ ಹೇಗೆ ಕಾರಣ ಆಯ್ತು? ನಾನು ಆಕ್ಚುಲಿ ಗೋಕರ್ಣದಲ್ಲಿ ವರ್ಕ್ ಮಾಡ್ತಿದ್ದೆ, 5 ಅಲ್ಲಿ ವರ್ಕ್ ಮಾಡಿದ್ದೆ. ಆ ಟೈಮಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲವೊಂದು ಕೃಷಿ ಸಂಬಂಧಿತ ಟ್ರೈನಿಂಗ್ಗಳು, ಹಾಗೆ ಸಿಂಡಾರ್ ಸಿಟಿಯ ಟ್ರೈನಿಂಗ್ ಇರ್ಬೋದು, ಕೃಷಿ ಇಲಾಖೆಯ ಕುಮಟಾದ ಟ್ರೈನಿಂಗ್ ಇರ್ಬೋದು, ಇದೆಲ್ಲವೂ ಕೂಡ ನನಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಲವು ಹೋಗಲಿಕ್ಕೆ ಅನುಕೂಲ ಆಯಿತು. ಆ ನಿಟ್ಟಿನಲ್ಲಿ ಸಿಂಡಾರ್ ಸಿಟಿಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಕೃಷಿ ಇಲಾಖೆ ಎಲ್ಲ ತರಬೇತಿದಾರದ ಶೈಲೇಜಾ ಮೇಡಮ್ ಇರ್ಬೋದು, ಸಿಂಡಾರ್ ಸಿಟಿಯವರಾಗಿರ್ಬೋದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕೃಷಿ ಅಧಿಕಾರಿಗಳ ಇವರೆಲ್ಲರ ಸಹಕಾರದಿಂದ ನನ್ನ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಒಲವು ಬರಲಿಕ್ಕೆ ಸಾಧ್ಯ ಆಯ್ತು ಸರ್. ಹಾಗಾಗಿ ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ನೀವು ಏನೇನು ಮಾಡಿರಲಿಲ್ಲ, ಬಂದು ನಂತರ ಮತ್ತೆ ಏನೇನು ಮಾಡಿದ್ರಿ ಅಷ್ಟೆಲ್ಲ ತಿಳುವಳಿಕೆ ಬಂದ ಮೇಲೆ? ಸರ್, ಆವಾಗ ಏನಾಗಿದೆ ಅಂತಂದ್ರೆ, ನಾನು ಬೇರೆ ಬೇರೆ ಎನ್ ಜಿ ಒದಲ್ಲಿ ಇದ್ದಾಗ ಕೃಷಿ ಸಂಬಂಧಿತ ಹೈನುಗಾರಿಕೆ ಇರ್ಬೋದು, ಎರೆಹುಳ ತೊಟ್ಟಿ ಇರ್ಬೋದು, ನನ್ನ ಟ್ರೈನಿಂಗ್ ತಕೊಂಡು ನಾನು ಅಲ್ಲಿ ರೈತರು ಹೇಳ್ತಾ ಇದ್ದೆ. ನಾ ರೈತರ ಮನೇಲಿ ಏನ್ ಮಾಡಿಸಿದ್ನ ಅದನ್ನ ಫಸ್ಟ್ ನಮ್ಮ ಮನೇಲಿ ಮಾಡ್ಕೊಂಡೆ. ಉದಾಹರಣೆಗೆ ಕೋಳಿ ಫಾರ್ಮ್ ಕೂಡ ಮಾಡಿದೆ, ಅದು ಕೂಡ ಒಂದು 18-20 ಬ್ಯಾಚ್ ಚೆನ್ನಾಗಿ ನಾನು ಮಾಡಿದೆ. ಅದರಿಂದ ಸುತ್ತಮುತ್ತಲು ಅವರಿಗೂ ಸ್ವಲ್ಪ ವಾಸನೆ ಬರುವಂಥದ್ದು, ಅದು ಸ್ವಲ್ಪ ಸಮಸ್ಯೆ ಆಯಿತು. ಪಂಚಾಯತಿನೂ ಕೂಡ ನನಗೆ ಅದಕ್ಕೆ ಬಂದ್ ಮಾಡಿ ಅಂತ ಒಂದು ಲೆಟ್ರ್ ಕೊಟ್ಟರು. ಹಾಗಾಗಿ ನಾನು ಮಾಡ್ತಿರುವಂಥ ಕೆಲಸ ಇನ್ನೊಬ್ಬರು ತೊಂದರೆ ಆಗ್ತಾನೆ ನನಗಿದ್ರೆ ಅದು ನಾನು ಮಾಡಲೇಬಾರ್ದು ಅಂತೇಳಿ ನನ್ನ ಮನಸ್ಸಲ್ಲಿ ಬಂದ್ಬಿಟ್ಟು ಅದನ್ನು ಕೂಡ ಬಂದ್ ಮಾಡಿಟ್ಟಿದ್ದೀನಿ. ಈಗ ನಾಟಿ ಕೋಳಿ ಸಾಕಾಣಿಕೆ, ನಾಟಿ ಕೋಳಿ ನನಗೆ ಮನೆಗೆ ಸ್ವಲ್ಪ ಇದೆ ಮಾಡ್ಕೊಳ್ತಾ ಇದ್ದೀನಿ ಸರ್. ಆದರೆ ಮಾಂಸದ ಕೋಳಿ ಸಾಕಾಣಿಕೆನ ಆಲ್ರೆಡಿ ಜನಕ್ಕೆ ತೊಂದರೆ ಆಗ್ತದೆ ಅಂತ ಹೇಳೋ ಭಾವನೆಯಿಂದ ಅದನ್ನು ಬಂದ್ ಮಾಡಿದ್ದೀನಿ. ಹೈನುಗಾರಿಕೆ ಅನುಕೂಲ ಆಯ್ತಾ? ಹೈನುಗಾರಿಕೆ ಸರ್, ನಾನೇ ಸ್ವತಃ ಇವತ್ತಿನ ದಿನದಲ್ಲಿ 2 ಹಸುವನ್ನು ಸಾಕ್ಬಿಟ್ಟು ಪ್ರತಿದಿನ ನಾನು 20 ಲೀಟರ್ ಹಾಲನ್ನು ನಾನೇ ನನ್ನ ಕೈಯಿಂದನೇ ಹಿಂಡ್ತಾ ಇದ್ದೀನಿ. ಹಾಗಾಗಿ ಹೈನುಗಾರಿಕೆ ಲಾಸು ಅಂತ ಹೇಳ್ತಾರೆ, ಈಗಿನ ಹಿಂಡಿಯ ರೇಟು ಇರ್ಬೋದು, ಹಸಿರು ಮೇವು ಸ್ವಲ್ಪ ಕೊರತೆ ಮತ್ತು ಬೇರೆ ಬೇರೆ ಕಾರಣದಿಂದ ಈಗ ಹಾಲಿಗೆ ರೇಟು ತುಂಬಾ ಕಡಿಮೆ ಇದೆ. ಈಗಿನ ಕಾಲದಲ್ಲಿ 40 ರೂಪಾಯಿ ಲೀಟ್ರ್ಗೆ ಹಾಲು ಅಂತಂದರೆ ಈಗ ಬಿಸ್ಲರಿ ನೀರಿಗೆ ಮತ್ತು ಹಾಲಿಗೆ ಹೆಚ್ಚಿನ ವ್ಯತ್ಯಾಸಗಳಿಲ್ಲ. ಅದು ಸರ್ಕಾರ ಮಟ್ಟದಲ್ಲೇ ಆಗಬೇಕು. ಆ್ಯಕ್ಚುಲಿ ನಾವು ಇಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಹಾಲಿಗೆ ನಿಜವಾಗ್ಲೂ ಒಂದು 100 ರೂಪಾಯಿ ರೇಟ್ ಬಂದರೆ ರೈತರು ಅದನ್ನು ಲಾಭದಾಯಕವಾಗಿ ಒಳ್ಳೆಯ ಉದ್ಯಮವಾಗಿ ಮಾಡ್ಬೋದು. ಈಗಿನ ರೇಟಿಗೆ ಆ್ಯಕ್ಚುಲಿ ಸರ್ಕಾರದಿಂದ ಇರ್ಬೋದು, ಅಕ್ಕಿ ಫ್ರೀಯಾಗಿ ಸಿಗ್ತದೆ, ಬಿಸಿ ಊಟ ಇರ್ಬೋದು, ಮಕ್ಕಳಿಗೆ ಶಾಲೆಯಲ್ಲಿ ಫ್ರೀಯಾಗಿ ಸಿಗ್ತದೆ, ಎಲ್ಲವೂ ಕೂಡ ಈಗ ಫ್ರೀಯಾಗಿ ಸಿಗ್ತದೆ. ಆದರೆ ತೊಂದರೆಯಲ್ಲಿರೋರು ಯಾವುದಂದ್ರೆ ರೈತರು, ಯಾಕಂತಂದರೆ ರೈತರು ಬೆಳೆದಂಥ ಬೆಳೆಗಳಿಗಿರ್ಬೋದು, ಹಾಲಿಗಿರ್ಬೋದು ಸರಿಯಾದಂಥ ರೇಟ್ ಇಲ್ಲ. ಅದಕ್ಕೆ ಸರಿಯಾಗಿ ಒಂದು ಬೆಲೆ ಬಂತು ಅಂತಂದ್ರೆ ಮುಂದೊಂದು ದಿನ ಎಲ್ಲರೂ ಕೂಡ ಹೈನುಗಾರಿಕೆ ಮಾಡ್ಬೋದು, ಕೃಷಿನೂ ಕೂಡ ಮಾಡ್ಬೋದು, ಎಲ್ಲವನ್ನ ಮಾಡ್ಬೋದು. ಆದರೆ ರೈತರ ಈ ಒಂದು ಪರಿಸ್ಥಿತಿಯಲ್ಲಿ ಈಗಿನ ನಿಟ್ಟಿನಲ್ಲಿ ಹಾಲಿಗೆ ರೇಟ್ ಇರ್ಬೋದು, ಅಕ್ಕಿಗಳು ಕೂಡ ನಮ್ಮ ಭತ್ತ ಕೂಡ ಸರಿಯಾದ ಬೆಲೆ ಇಲ್ಲ. ಅದು ನಾವು ಒಂದೆರಡು ರೈತರು ಮಾತಾಡಿ ಏನು ಪ್ರಯೋಜನ ಇಲ್ಲ. ಅದು ಎಲ್ಲರೂ ಸೇರಿ ಸರ್ಕಾರ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ರೈತರು ಬದುಕಲಿಕ್ಕೆ ಆಗ್ಬೋದು. ಹೈನುಗಾರಿಕೆ ನಿಮ್ಗೆ ಲಾಭದಾಯಕ ಅನಿಸ್ತಾ ಇಲ್ಲ? ಹೈನುಗಾರಿಕೆಯಲ್ಲಿ ಲಾಭ ಅಂತಂದ್ರೆ ಸಗಣಿ ಮಾತ್ರ ಲಾಭ ಸರ್, ಬಿಟ್ರೆ ಹಾಲಿಂದ ನಮ್ಗೆ ಅಲ್ಲಿಂದ ಅಲ್ಲಿಗೆ ಹಿಂಡಿ ರೇಟ್ಗೆ 1 ಕೆಜಿ ಹಿಂಡಿಗೆ 40 ರೂಪಾಯಿ ಆಗಿದೆ. ಈಗ 1 ಲೀಟರ್ ಹಾಲು ಕೊಡ್ಬೇಕಂದ್ರೆ 2 ಕೆಜಿ ಹಿಂಡಿ ಹಾಕ್ಲೇಬೇಕು ನಾವು. ಅದ್ರ ದೇಹದ ಬೆಳವಣಿಗೆ ಇರ್ಬೋದು, 2 ಲೀಟರ್ ಹಾಲಿಗೆ 1 ಕೆಜಿ ಹಿಂಡಿ ಹಾಕ್ಲೇಬೇಕು. ದೇಹದ ಬೆಳವಣಿಗೆ ನಾವು ಪ್ರತಿದಿನ 2 ಕೆಜಿ ಹಿಂಡಿ ಹಾಕ್ಲೇಬೇಕು. ಹಾಗೆ ಅದೆಲ್ಲ ವರ್ಕೌಟ್ ಮಾಡಿ ನಾವು ತೆಗೆಯುವಾಗ ಹಾಲಿನ ರೇಟು ಅದ್ರ ಹಿಂಡಿಗೆ ಸರಿ ಆಗ್ತದೆ. ಲಾಭ ಅಂತೇನಿಲ್ಲ, ಅದೊಂದು ಕೃಷಿಗೆ ಸಂಬಂಧಿತ ಒಂದು ಸಗಣಿ ರೂಪದಲ್ಲಿ ನಮ್ಗೆ ಲಾಭ ಆಗ್ತದೆ. ಆ ಸಗಣಿಯನ್ನು ನಮ್ಮ ಹೊಲಕ್ಕೆ ಹಾಕ್ತೀವಿ, ಇಳುವರಿ ಜಾಸ್ತಿ ಬರ್ತದೆ. ತೆಂಗಿನ ಮರಕ್ಕೆ ಹಾಕ್ತೀವಿ, ಫಲ ಜಾಸ್ತಿ ಬರ್ತದೆ. ಅಡಿಕೆ ಮರಕ್ಕೆ ಹಾಕ್ತೀವಿ, ಅದರಿಂದ ಆ ಮುಖಾಂತರ ನಮ್ಗೆ ಇನ್ಕಮ್ ಜಾಸ್ತಿ ಬರ್ತದೆ. ಬಿಟ್ಟರೆ ಅದನ್ನೇ ನಂಬಿಕೊಂಡು ಮಾಡಲಿಕ್ಕೆ ಕಷ್ಟ, ಒಂದು ಸೈಡಾಗಿ ಮಾಡ್ಬೋದು ಅಷ್ಟೇ. ಜೇನು ಸಾಕಾಣಿಕೆ ಅನುಕೂಲ ಇದೆ? ಜೇನು ಸಾಕಾಣಿಕೆಯಲ್ಲಿ ಸರ್ ಈಗ ಏನಾಗಿದೆ ಅಂತಂದರೆ ಮಾರ್ಕೆಟಲ್ಲಿ 150 ರೂಪಾಯಿ ಕೆಜಿ ಜೇನು ಕೂಡ ಸಿಗ್ತಾ ಇದೆ. ಕಲಬರಕೆ ಜೇನು ಈಗ ಎಲ್ಲ ಬೇರೆ ಬೇರೆ ಬ್ರ್ಯಾಂಡೆಡ್ ಜೇನು ಸಿಗ್ಬೋದು. ಆದರೆ ನಿಜವಾದ ರೈತರು ನಾನು ಮಾತ್ರ ಇವತ್ತಿಗೂ 1 ಕೆಜಿ ಜೇನುತುಪ್ಪಕ್ಕೆ 600 ರೂಪಾಯಿ ಕೊಟ್ಟರೆ ಮಾತ್ರ ಕೊಡ್ತಾ ಇದ್ದೀನಿ. ಅಂಟ್ವಾಳ ಜೇನುತುಪ್ಪ ಅಂತ ಇದೆ, ಅದು 1500 ರೂಪಾಯಿ ವ್ಯಾಲ್ಯೂ ಇದೆ ಮಾರ್ಕೆಟಲ್ಲಿ. ನಾನು ಈ ವರ್ಷ 1 ಕೆಜಿ ಅಂಟ್ವಾಳ ತುಪ್ಪವನ್ನು ಮಾಡಿದೆ. ಒಂದು 30 ಕೆಜಿ ಎಲ್ಲ ಮಿಕ್ಸ್ಡ್ ಜೇನುತುಪ್ಪವನ್ನು ಮಾಡಿದ್ದೀನಿ ಈ ವರ್ಷ, ಚೆನ್ನಾಗಿದೆ. ಈ ವರ್ಷ 20 ಕುಟುಂಬ ಇತ್ತು, ಈಗ ಸ್ವಲ್ಪ ಎಲ್ಲ ಕೆಲವೊಂದು ಪ್ರಾಬ್ಲಮ್ ಆಗಿಬಿಟ್ಟು 10 ಕುಟುಂಬ ಉಳ್ಕೊಂಡಿದೆ. ಮುಂದಿನ ದಿನದಲ್ಲೇ ನಾನು 100 ಕುಟುಂಬವನ್ನು ನಿರ್ವಹಣೆ ಮಾಡಬೇಕಂತ ಗುರಿ ಇದೆ. ಅಲ್ಲಿ ನಿರ್ವಹಣೆ ಖರ್ಚು ಇರಲ್ಲ? ಇಲ್ಲ, ನಿರ್ವಹಣೆ ಖರ್ಚು ಅಂತೇನಿಲ್ಲ. ಅದನ್ನು ಟೈಮ್ ಟೈಮಲ್ಲೇ ಚೆನ್ನಾಗಿ ನೋಡ್ಕೊಳ್ಬೇಕು. ಅಲ್ಲಿ ಕೆಲವೊಂದು ರೋಗ ಬರುವಂಥದ್ದು, ಕೆಲವೊಂದು ಕೆಳಗೆ ಇರುವೆ ಬರದೇ ಇದ್ದಂಥ ನೋಡ್ಕೊಳ್ಳೋದು. ಆ್ಯಕ್ಚುಲಿ ಈ ಟೈಮಲ್ಲಿ ಯಾವುದು ಕೂಡ ಹೂ ಇರಲ್ಲ, ಜೇನುಗಳಿಗೆ ಆಹಾರದ ಕೊರತೆ ಇರ್ತದೆ ಈ ಮಳೆಗಾಲದಲ್ಲಿ. ಅದಕ್ಕೆ ಸಕ್ಕರೆ ಪಾಕವನ್ನು ಕೊಟ್ಬಿಟ್ಟು ಅದನ್ನು ಕುಟುಂಬವನ್ನು ಬಸ್ಕೊಳ್ಬೇಕಾಗ್ತದೆ. ಈ ಜೂನ್ ಜುಲೈ ಆಗಸ್ಟಲ್ಲಿ ನೈಸರ್ಗಿಕವಾಗಿ ಯಾವುದೇ ಮರಗಳಿಗೆ ಹೂ ಬರುವಂಥದ್ದು ತುಂಬ ಕಡಿಮೆ. ತೆಂಗು ಒಂದೇ ಇರ್ತದೆ, ತೆಂಗು ಅಡಿಕೆಯಲ್ಲಿ ಸ್ವಲ್ಪ ಸಿಗ್ತದೆ. ಆದರೂ ಕೂಡ ಅದು ಮಳೆ ಜಾಸ್ತಿ ಇರೋದ್ರಿಂದ ಹೊರಗಡೆ ಹೋಗಿ ಆಹಾರ ತರೋದು ತುಂಬ ಕಷ್ಟ. ಈ ಟೈಮಲ್ಲಿ ನಾವು ಸಕ್ಕರೆ ಪಾಕವನ್ನು ಕೊಡ್ತಾ ಇದ್ದೀವಿ. ಒಬ್ಬ ರೈತರು ಹೇಳ್ತಾ ಇದ್ರು ನಾವು ಈ ರೀತಿ ಸಕ್ಕರೆ ಪಾಕ ಕೊಡೋದಕ್ಕಿಂತ ಕೊನೆಯ ಬೀಡು ಇರ್ತಲ್ಲ ಅದ್ರ ಜೇನು, ಅದನ್ನ ನಾವು ಬಿಡಿಸಬಾರ್ದು, ಅದಕ್ಕೆ ಬಿಟ್ಟು ಬಿಡಬೇಕು. ಅದನ್ನ ನಾವು ತಗೊಂಡು ಸಕ್ಕರೆ ಪಾಕ ಹಾಕೋದ್ರಿಂದ ಅದಕ್ಕೂ ತೊಂದರೆ, ಮತ್ತೆ ಅದು ಸರಿನೂ ಅಲ್ಲ, ಅನೈಸರ್ಗಿಕ. ನಾನು ಹಾಗೆ ಮಾಡ್ತಾ ಇದ್ದೀನಿ, ಎಲ್ಲ ಕೊನೆಯ ಬೀಡು ಜೇನು ಅಲ್ಲೇ ಬಿಡೋದ್ರಿಂದ ಅವ್ನು ತಿನ್ಕೊಂತ ಆರಾಮಾಗಿರ್ತವು ಅಂತ. ಸರಿ ಇದೆ ಸರ್, ಆ ರೈತರು ಹೇಳಿರೋ ಕರೆಕ್ಟ್ ಇದೆ. ನಾವು ಕೂಡ ಮಾರ್ಚ್ವರೆಗೆ ಮಾತ್ರ ಜೇನು ತುಪ್ಪ ತೆಗ್ದಿವಿ. ಮೇ 1 ತಿಂಗಳ ಫುಲ್ ಅದು ಸಂಗ್ರಹಣೆ ಮಾಡಿರುವಂತ ಜೇನನ್ನು ತೆಗ್ದಿಲ್ಲ. ಆ ಜೇನು ಮೇದಲ್ಲಿ ಸಂಗ್ರಹಣೆ ಮಾಡಿರೋದು ಜೂನ್ ವರೆಗೆ ಬಂತು. ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ 1.5. ಅದು ಎಷ್ಟೇ ಸಂಗ್ರಹಣೆ ಮಾಡ್ಕೊಂಡಿದ್ರು ಕೂಡ ನಮ್ಮ ಕರಾವಳಿ ಭಾಗದಲ್ಲಿರುವಂತಹ 3 ಹೆವಿ ರೇನ್ಗೆ 3-4 ತಿಂಗಳ ಇಟ್ಕೊಳ್ಳೋಷ್ಟು ಸ್ಟಾಕು ಅದರಲ್ಲಿ ಇರೋದಿಲ್ಲ. ಆ ಜೇನು ಕುಟುಂಬ ನೋಡಿದಾಗ ಮಿಡ್ಡಲ್ ನೋಡಿದಾಗ ಅದು ಎಷ್ಟೇ ಸ್ಟಾಕ್ ಮಾಡ್ಕೊಂಡ್ರು ಕೂಡ 1-2 ತಿಂಗಳಲ್ಲಿ ಖಾಲಿ ಆಗ್ಬಿಡ್ತದೆ. ಅದು ಖಾಲಿ ಆದ್ಮೇಲೆ ನಾವು ಸಕ್ಕರೆ ಪಾಕ ಕೊಟ್ಟರೆ ಮಾತ್ರ ಅದು ಬದುಕ್ತದೆ. ಅದು ಇರ್ತದೆ, ದೊಡ್ಡದಾಗಿದ್ರು ಇರ್ತದೆ. ಆದರೆ ಮುಂದಿನ ಒಂದು ಸೀಸನ್ಗೆ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅದು ಆಗುದಿಲ್ಲ. ಅದಕ್ಕೋಸ್ಕರ ನಾನು ಸಕ್ಕರೆ ಪಾಕ ಕೊಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಮೇ ಪೂರ್ತಿ ತಿಂಗಳ ನಾನು ಅದರ ಕೊನೆ ಇಳುವರಿಯನ್ನು ನಾನು ತೆಗಿಲಿಲ್ಲ, ತುಪ್ಪನ್ನು ತೆಗಿಲಿಲ್ಲ, ಅದರಲ್ಲೇ ಸಂಗ್ರಹಣೆ ಮಾಡಿಟ್ಟಿದ್ವಿ. ಆ ರೀತಿ ಒಂದು ಕೊನೆಯ ಬೀಡು ನಾವು ಬಿಡಿಸಲಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತೆ ಈ ನಾಟಿ ಕೋಳಿ ಸಾಕಾಣಿಕೆ ಅನುಕೂಲ ಇದೆ, ಆದ್ರೆ ನಾನು ಅದೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ, 10-12 ಅಷ್ಟೇ ಮಾಡ್ತಾ ಇದ್ದೀನಿ ಸರ್. ಹಾಗಾಗಿ ಮುಂದಿನಿಂದಲೇ ಮಾಡ್ಬೇಕಂತ ಇದ್ದೀನಿ ಸರ್. ಈಗ ಸಾವಯವ ಎರೆಹುಳ ಗೊಬ್ಬರ ತೊಟ್ಟಿ ಕೂಡ ನನ್ನ ಹತ್ರ 2 ಇದೆ. ನಿಮ್ಮಲ್ಲಿ ಜಾಗ ಇದೆ? ಈಗ ಈ ನಾಟಿ ಕೋಳಿಗೆ ಬಹಳ ಬೇಡಿಕೆ ಇದೆ, ಅದನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ 100 ತನಕ ಹಿಂಗೆ ಸಾಕಾಣಿಕೆ ಮಾಡೋದ್ರಿಂದ ಮಾಡ್ಬೋದು ಸರ್. ನನಗೆ ಮಾಂಸದ ಕೋಳಿಯಲ್ಲಿ ಜನ ಸ್ವಲ್ಪ ಸ್ಮೆಲ್ ಬರ್ತಂತ ಹೇಳಿದಾಗ ನಾಟಿ ಕೋಳಿಗೆ ಆ ಸಮಸ್ಯೆ ಇಲ್ಲ, ಅಲ್ಲ ಸಮಸ್ಯೆ ಇಲ್ಲ. ಆದ್ರೆ ನನಗೆ ಅದು ಸ್ವಲ್ಪ ಇಂಟ್ರೆಸ್ಟ್ ಕೋಳಿ ಅಂತಂದ್ಮೇಲೆ ಸ್ವಲ್ಪ ಮನಸ್ಸಲ್ಲಿ ಸ್ವಲ್ಪ ಕೂತ್ಕೊಂತ. ಯಾಕಂತಂದ್ರೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಕೋಳಿ ಸಾಕಾಣಿಕೆ ಮಾಡಿಬಿಟ್ಟು ನಂತರ ಜನ ಸ್ವಲ್ಪ ಸಮಸ್ಯೆ ಮಾಡಿರೋದ್ರಿಂದ ಹೈನುಗಾರಿಕೆ ಮತ್ತು ಬೇರೆ ಬೇರೆ ಭತ್ತ ಶೇಂಗಾ ಇದರಲ್ಲಿ ನಾನು ಜಾಸ್ತಿ ಇನ್ವಾಲ್ವ್ ಆಗ್ತೇನೆ. ಹೂವನ್ನು ಕೂಡ ಬೆಳೀತಾ ಇದ್ದೀನಿ. ಹೌದು, ಭಟ್ಕಳ ಮಲ್ಲಿಗೆ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರದಿಂದ ನಾನು ಅದನ್ನು ಮಾಡ್ತಾ ಇದ್ದೀನಿ, ನಿರ್ವಹಣೆ ಕೂಡ ಮಾಡ್ತಾ ಇದ್ದೀನಿ. ಸಾಕಷ್ಟು ಹೂ ಆಗ್ತದೆ, ವರ್ಷವಿಡೀ ಕೂಡ ಹೂ ಆಗ್ತದೆ ಸರ್. ತೋಟದಲ್ಲಿ ಅಡಿಕೆ ಇದೆ, ತೆಂಗು ಇದೆ. ತೆಂಗು ನನ್ನ ಅಜ್ಜ ಮಾಡಿರೋದು, ಹೊರಗಡೆ ಜಮೀನು ತಗೊಂಡು ಅಲ್ಲಿ ಈ ವರ್ಷ ಒಂದು 40 ತೆಂಗಿನ ಗಿಡವನ್ನು ಹಾಕಿದ್ದೀನಿ. ಸೈಡಲ್ಲಿ ತೆಂಗು, ಮಧ್ಯದಲ್ಲಿ ಭತ್ತ, ಆ ರೀತಿಯಲ್ಲಿ ಈ ವರ್ಷ ಒಂದು 40 ಗಿಡ ಹೊಸದಾಗಿ ಹಾಕಿದ್ದೀನಿ ಸರ್. ನಿಮಗೆ ಈ ರೀತಿ ಸಮಗ್ರ ಕೃಷಿ ಮಾಡೋದ್ರಲ್ಲಿ ಬರುವಂಥ ಆದಾಯ ನಮ್ಮ ಬದುಕಿಗೆ ಸಾಕಾಗುತ್ತಾ? ಇಲ್ಲ ಸರ್, ಬದುಕಿಗೆ ಕೃಷಿ ಇದೊಂದು ಸೈಡಾಗಿ ಮಾಡ್ತಾ ಇದ್ದೀನಿ, ಬಿಟ್ಟರೆ ಮುಂದಿನ ದಿನದಲ್ಲಿ ಇದೇ ಮೇನ್ ಆಗಿ ಮಾಡ್ಬೇಕಂತಾನೆ ಈಗಾಗಲೇ ಪ್ರಯತ್ನ ಮಾಡ್ತೀನಿ ಸರ್. ಇಷ್ಟು ವರ್ಷ ನಾನು ಬೇರೆ ಬೇರೆ NGO ದಲ್ಲಿ ಕೆಲಸ ಮಾಡಿ ಆ ಸಂಸ್ಥೆ ದೊಡ್ಡಾಗ್ತದೆ ಬಿಟ್ಟು ನಾನು ಮಾನಸಿಕವಾಗಿ ನಮ್ಮಲ್ಲಿರುವಂಥ ಟ್ಯಾಲೆಂಟ್ ಅಂತ ತಗೊಂಡು ನಮ್ಗೆ ಹಣ ಕೊಟ್ಬಿಟ್ಟು ನಾವು ದಿನದ 8 ಗಂಟೆನೂ ಕೂಡ ಅಲ್ಲಿ ಕಳೀತಾ ಇದ್ವಿ. ಅಲ್ಲಿಂದನೇ ಕಳೆದ ವರ್ಷ ತೀರ್ಮಾನ ಮಾಡಿಬಿಟ್ಟು ಲಾಕ್ಡೌನ್ನಲ್ಲಿ ನಮಗೆ ಕೆಲಸದಿಂದ ಸ್ವಲ್ಪ ಸಮಸ್ಯೆ ಆಯಿತು, ಸ್ಯಾಲ್ರಿಯಲ್ಲಿ ಕೂಡ ಸ್ವಲ್ಪ ಕಡಿತ ಆಯಿತು, ಕುಟುಂಬ ನಿರ್ವಹಣೆಗೆ ಕೂಡ ಕಷ್ಟ ಆಯಿತು. ಆ ನಿಟ್ಟಿನಲ್ಲಿ ನಾನು ಕೃಷಿಯಲ್ಲಿ ಇರುವಂಥ ಭೂಮಿಯಲ್ಲಿ ಹೆಚ್ಚಿನ ಇಳುವರಿ ತಂದುಕೊಂಡು ಸಮಗ್ರ ಕೃಷಿ ಮಾಡಬೇಕಂತ ಹೇಳೋ ದೃಷ್ಟಿಯಿಂದ ನಾನು ಕಳೆದ ವರ್ಷ ಲಾಕ್ಡೌನಿಂದ ನಾನು ಕೃಷಿಯನ್ನೇ ಜಾಸ್ತಿ ಒತ್ತನ್ನು ಕೊಟ್ಬಿಟ್ಟು ಈ ನಿಟ್ಟಿನಲ್ಲಿ ಕಳೆದ ವರ್ಷ ಬೇಸಿಗೆಯಲ್ಲಿ ಶೇಂಗಾ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸರ್ ಒಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ವರ್ಷ ಭತ್ತವನ್ನು ಕೂಡ ಮಾಡ್ತಾ ಇದ್ದೀನಿ. ಮುಂದಿನಿಂದಲೇ 100 ಪೆಟ್ಟಿಗೆ ಜೇನು ಮತ್ತು ಹೈನುಗಾರಿಕೆ ಹಾಗೆ ಸಾವಯವ ಗೊಬ್ಬರ ಹಾಗೆ ಬೇರೆ ಬೇರೆ ಕೋಕಂ ಬಟರ್ ಇದೆಲ್ಲವನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಕೃಷಿಯಲ್ಲೇ ನನ್ನ ಬದುಕನ್ನು ಕಟ್ಕೊಳ್ಬೇಕಂತ ಚಿಂತನೆಯನ್ನು ಮಾಡ್ತಾ. ಎರೆಗೊಬ್ಬರ ತಯಾರು ಮಾಡೋದಂಗೆ ಏನು ಮಾಡ್ತೀರಿ? ಹಾ, ಮಾಡ್ತಿದ್ದೀನಿ ಸರ್. ಅದನ್ನು ನಾನು ಪ್ರತಿ ವರ್ಷ ಮಾಡ್ತಿದ್ದೀನಿ. ನನ್ನ ಭೂಮಿಗೆ ಬೇಕಾಗುವಂಥ ಎರೆಹುಳ ಗೊಬ್ಬರವನ್ನು ನಾನೇ ರೆಡಿ ಮಾಡ್ತಿದ್ದೀನಿ. ಇವತ್ತಿಗೂ ಕೂಡ ನನ್ನ ಮನೇಲಿ ಎಷ್ಟೇ ಗೊಬ್ಬರ ಇದ್ರೂ ಕೂಡ ನಾನು ಸೇಲ್ ಮಾಡಲ್ಲ. ಯಾರಾದರೂ ಕೇಳಿದರೆ ಅವ್ರಿಗೆ ಪ್ರೀತಿಯಿಂದ ಒಂದು 5 ಕೆಜಿ ಕೊಡ್ತಾ ಇದ್ದೀನಿ ಬಿಟ್ಟರೆ ಹಣಕ್ಕೋಸ್ಕರ ನಾನು ಗೊಬ್ಬರವನ್ನು ಸೇಲ್ ಮಾಡ್ತಿಲ್ಲ. ನನ್ನ ಭೂಮಿಯನ್ನು ನಾನು ಫಲವತ್ತತೆಯನ್ನು ಮಾಡ್ಕೊಳ್ತಿದ್ದೀನಿ. ಮುಂದೊಂದು ದಿನ ಅದನ್ನೇ ಒಂದು ಉದ್ಯೋಗ ಕೂಡ ಮಾಡುವ ನಿಟ್ಟಿನಲ್ಲಿ ಕೂಡ ಹೆಜ್ಜೆ ಇಡ್ತಾ ಇದ್ದೀನಿ ಸರ್. ಯುವಕರು ಹಿಂಜರಿತಾ ಇದ್ದಾರೆ ಕೃಷಿಗೆ ಬರಲಿಕ್ಕೆ ಅನ್ನುವಂಥ ಸಂದರ್ಭದೊಳಗೆ ನೀವು ಕೃಷಿನೇ ಆಯ್ಕೆ ಮಾಡ್ತಾ ಇದ್ದೀರಿ, ಇಲ್ಲೇ ಏನೇನು ಹೊಸ ಸಾಧ್ಯತೆಗಳು ಏನಿದೆ ನೋಡೋಣ ಅಂತೇಳಿ ಅನ್ನುವಂಥದ್ದು ಇದೆ. ಏನು ಹೇಳ್ತೀರಿ ನಿಮ್ಮಂಥ ಯುವಕರಿಗೆ? ಹಣ ಕೊಟ್ಟು ನಾವು ಖರೀದಿ ಮಾಡೋದಕ್ಕಿಂತ ಇರುವಂತ ಭೂಮಿಯನ್ನೇ 3 ಗುಂಟೆ ಇರಲಿ 5 ಗುಂಟೆ ಇರಲಿ ಎಕರೆ ಇರಲಿ ನಮ್ಮ ಭೂಮಿಯನ್ನೇ ನಾವು ಫಲವತ್ತತೆ ಮಾಡಿಕೊಂಡು ಅದಕ್ಕೆ ನಾವು ಮುಂದಿನ ದಿನದಲ್ಲಿ ನಮ್ಮ ಮಣ್ಣನ್ನು ಫಲವತ್ತತೆಯಾಗಿ ಇಟ್ಕೊಂಡ್ರೆ ರಾಸಾಯನಿಕ ಹಾಕದೇನು ಕೂಡ ನಮ್ಮ ಭೂಮಿಯನ್ನು ಚೆನ್ನಾಗಿ ನಾವು ಬೆಳೆ ಬೆಳೆದಕ್ಕೆ ಪ್ರಯತ್ನ ಮಾಡ್ಬೋದು. ಮತ್ತು ಈಗಿನ ದಿನದಲ್ಲಿ ಯುವಕರು ಕೃಷಿಗೆ ಬರ್ತಾ ಇಲ್ಲ. ಉದಾಹರಣೆಗೆ ಸುತ್ತಮುತ್ತಲೂ ಕೂಡ ಇದೆ, ಎಲ್ಲ ಊರಲ್ಲೂ ಕೂಡ ಇದೆ, ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಮನಸ್ಸಿಗೆ ಬರಬೇಕಷ್ಟೇ, ನಾನು ಬೆಳೆದು ಬಂದ ದಾರಿ ಹೇಗೆ, ನನ್ನ ಅಜ್ಜ ಹೇಗಿದ್ರು, ನಮ್ಮ ತಂದೆ ಆಗಿದ್ರು, ಹಿರಿಯರಿಗೆ ಗೌರವ ಕೊಡುವಂಥದ್ದು. ಬಂದ್ರೆ ಇಲ್ಲೇ ಖುಷಿ ಸಿಗುತ್ತಾ? ಕೃಷಿಗೆ ಬಂದ್ರೆ ಖುಷಿ ಸಿಗುತ್ತಾ ಅವರಿಗೆ? ಖಂಡಿತ ಸಿಗುತ್ತೆ, ಪ್ರೀತಿ ಬೇಕಷ್ಟೇ. ಈಗ ಮಣ್ಣನ್ನೇ ಮುಟ್ಟಲ್ಲ, ಗೊಬ್ಬರನ್ನೇ ಕೆಟ್ಟಲ್ಲ, ಎರೆಹುಳ ನೋಡಿಕೊಂಡ್ರೆ ಹಂಚ್ತಾ ಇದ್ರೆ ನಮ್ಗೆ ಅದೇನು ಅನಿಸ್ತಾ ಇಲ್ಲ. ಸಗಣಿ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಎರೆಹುಳ ಅನ್ನಕ್ಕೆ ಬೇಕಾದ್ರೆ ನಾವು ಕೈಲಿ ಹಿಡ್ಕೊಂಡು ಅದನ್ನು ಹೇಗೆ ಬೇಕಾರಾಗೆ ನಾವು ಕೈಲಿ ನಾವೇ ಸ್ವಂತ ಮಾಡ್ತೀವಿ. ಹೆಚ್ಚಿನ ಕೆಲಸವನ್ನು ನಾವೇ ಮಾಡ್ತೀವಿ. ಈಗ ಆಳು ಅಂತಂದ್ರೆ 500 ರೂಪಾಯಿ ಸಂಬಳ ಕೊಡಲೇಬೇಕು. ಫ್ರೀ ಇರೋ ಟೈಮಲ್ಲಿ ನಾವು ನಮ್ಮ ಗದ್ದೆ ಕೆಲಸ ಮಾಡಿಕೊಂಡು ನಾವು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ಹೆಚ್ಚಿನಾಗಿ ನಾವೇ ಇನ್ವಾಲ್ವ್ ಆದ್ರೆ ಮಾತ್ರ ಆಗ್ತದೆ. ಕೃಷಿ ಮಾಡ್ತೇನೆ ಅಂತಂದ್ರೆ ಜನ ಹಾಕಿ ನಾವು ಲಾಭ ಮಾಡ್ಬೇಕಂದ್ರೆ ಆಗಲ್ಲ, ಸ್ವತಃ ನಾವು ಫೀಲ್ಡ್ಗೆ ಇಳಿದ್ರೆ ಮಾತ್ರ ಆಗುತ್ತೆ. ಈಗ ಒಂದು ಉದಾಹರಣೆ, ಕುಮಟಾದಲ್ಲಿ ಪಟ್ಟಣದಲ್ಲಿ 1 ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಬೇರೆಯವ್ರು ಇಟ್ಕೊಂಡು ಮಾಡ್ಲಿಕ್ಕೆ ನಾವು 24 ಗಂಟೆಯಲ್ಲಿ ದುಡಿಲೇಬೇಕು. ಅದೇ ರೀತಿ ಕೃಷಿಯಲ್ಲೂ ಕೂಡ ನಮ್ಮನ್ನು ನಾವು ತೊಡಸ್ಕೊಂಡು ಖಂಡಿತ ಲಾಭ ಗಳಿಸ್ಬೋದು ಸರ್. ಹಾಗಾಗಿ ಅನೇಕ ಕನಸುಗಳನ್ನು ಹೊತ್ತುಕೊಂಡು ಕೃಷಿಯೊಳಗೆ ಬಂದಿದ್ದೀರಿ, ಪ್ರಯೋಗಗಳನ್ನು ಮಾಡಿದ್ದೀರಿ, ಇನ್ನೂ ಕೂಡ ಸಾಧ್ಯತೆಗಳು ಇದಾವೆ. ಆ ನಿಟ್ಟಿನೊಳಗೆ ನಾಗರಾಜ್ ನಿಮಗೆ ಯಶಸ್ಸು ಸಿಗಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಭತ್ತದ ತಳಿಗಳ ಸಂರಕ್ಷಣೆ ಮತ್ತು ಸಮಗ್ರ ಕೃಷಿ ಕುರಿತು ಕುಮಟಾದ ನಾಗರಾಜ್ ಮೋಹನ್ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕಿಸಾನ್ ಭಾಯಿಯೋ ಎಂಬ ಬಹನು ಆಪ್ಕೆ ಧ್ಯಾನ ಮೇ ಹೋಗಾ, ಹಮಾರಿ ಸರ್ಕಾರ ನೇ ಇಸ್ ಖರೀಬ್ ಮೌಸಮ್ ಸೇ ಏಕ್ ನಯಿ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಲಾಗೂ ಕಿ ಹೈ, ಜಿಸ್ಮೇ ಕಿಸಾನೋ ಕೋ ಬಹುತ್ ಕಮ್ ಪ್ರೀಮಿಯಂ ದೇನಾ ಹೈ. ಯೇ ಜೋ ಖರೀಬ್ ಕಾ ಭೀ ಫಸಲ್ ಆಯಾ ಹೈ ಉಸ್ಮೇ ಕಿಸಿ ಭೀ ಫಸಲ್ ಕೆ ಲಿಯೆ 2% ಹೈ, ರಬ್ಬಿ ಮೇ 1.5% ಹೈ, ಔರ್ ಬಾಗವಾನಿ ಔರ್ ವಾಣಿಜ್ಯಿಕ ಫಸಲೋ ಕೆ ಲಿಯೆ ಪ್ರೀಮಿಯಂ ದರ್ ಅಧಿಕತಮ 5% ಹೈ. ಜ್ಯಾದಾತರ್ ರಾಜ್ಯ ಸರ್ಕಾರೋ ನೇ ಖರೀಬ್ ಫಸಲೋ ಕಾ ಬೀಮಾ ಕರಾನೆ ಕಿ ಅಂತಿಮ ತಿಥಿ 31 ಜುಲೈ 2016 ತಯ ಕಿ. ಆಪ್ ಸಭಿ ಕಿಸಾನ್ ಭಾಯಿಯೋ ಸೇ ಮೇರಿ ವಿನಂತಿ ಹೈ ಕಿ ಆಪ್ ಅಪ್ನೆ ನಿಕಟತಮ ಬ್ಯಾಂಕ್, ಕೃಷಿ ಸಹಕಾರಿ ಸಮಿತಿ ಯಾ ಬೀಮಾ ಏಜೆಂಟ್ ಕೆ ಮಾಧ್ಯಮ ಸೇ ಅಪ್ನೆ ಫಸಲೋ ಕಾ ಬೀಮಾ ಅಂತಿಮ ತಿಥಿ ಕೆ ಅಂದರ್ ಅವಶ್ಯ ಕರಾಯೆ. 31 ಜುಲೈ ಅಂತಿಮ ತಿಥಿ ಹೈ, ಮೇರಿ ವಿನಂತಿ ಹೈ ಕಿ ನಿಶ್ಚಿತ ರೂಪ ಸೇ ಉಸ್ಕೆ ಪಹಲೆ ಆಪ್ ಅಪ್ನೆ ಫಸಲ್ ಕಾ ಬೀಮಾ ಜರೂರ್ ಕರಾಯೆ. ಯೇ ಆಜಾದಿ ಕೆ ಬಾದ್ ಮೇ ಸಮಜ್ತಾ ಹೂಂ ಕಿ ದೇಶ ಕೆ ಕಿಸಾನ್ ಭಾಯಿಯೋ ಕೆ ಕಲ್ಯಾಣ ಕೆ ಲಿಯೆ ಸಬ್ಸೆ ಬಡಿ ಯೋಜನಾ ಹೈ, ಇಸ್ ಯೋಜನಾ ಸೇ ವಂಚಿತ ನ ರಹೆ. ಆಪ್ ಅವಶ್ಯ 31 ಜುಲೈ ಕೆ ಪಹಲೆ ಅಪ್ನೆ ಫಸಲ್ ಕಾ ಬೀಮಾ ಕರಾ ಲೇ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.